ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕಿಯರಾದ ಡಾಕ್ಟರ್ ವಿಜಯ ಹೊಸಮನಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ RS ಚಂದಕೋಟೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜಯ ಹೊಸಮನಿ ಸಹಾಯಕ ಪ್ರಾಧ್ಯಾಪಕರು ಇವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ಅರಿಶಿಣ ಹಾಗೂ ಬೆಳ್ಳುಳ್ಳಿಯಲ್ಲಿನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ ವಿಜಯ ಹೊಸಮನಿಯವರೇ. ನಮಸ್ಕಾರ. ವಿಜಯ ಹೊಸಮನಿಯವರೇ, ತಮ್ಮ ಪರಿಚಯ ಮಾಡಿಕೊಡ್ತೀರಿ ನಮ್ಮ ಕೇಳುಗರಿಗೋಸ್ಕರ? ನನ್ನ ಹೆಸರು ವಿಜಯ ಹೊಸಮನಿ ಅಂತ ಹೇಳಿ, ನಾನಿಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು MSc ಮಾಡಿದ್ದು ಕೃಷಿ ವಿಸ್ತರಣೆ. ಇಲ್ಲಿ ನಾನು ಕೆಲಸ ಮಾಡ್ತಿರೋದು ವಿಭಾಗ ವಿಸ್ತರಣಾ ನಿರ್ದೇಶನಾಲಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ. ಇಲ್ಲಿ ಎಷ್ಟು ವರ್ಷದಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ? ನಾನಿಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ವಿಸ್ತರಣೆ ಅಂತಂದ್ರೆ ನಾವು ರೈತರಿಗೆ ನಮ್ಮಲ್ಲಿಯ ತಾಂತ್ರಿಕತೆಗಳನ್ನ ರೈತರಿಗೆ ಮುಟ್ಟಿಸೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಆ ವಿಭಾಗದಲ್ಲಿ ನಾನು ಕೆಲಸ ಮಾಡೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ವಿಜಯ ಹೊಸಮನಿಯವರೇ, ಇಂದು ಅರಿಶಿಣ ಹಾಗೂ ಬೆಳ್ಳುಳ್ಳಿಯಲ್ಲಿನ ಔಷಧೀಯ ಗುಣಗಳ ಬಗ್ಗೆ ತಾವು ತಿಳಿಸ್ತಾ ಇದ್ದೀರಿ. ಅರಿಶಿಣದಲ್ಲಿನ ಔಷಧೀಯ ಗುಣಗಳ ಬಗ್ಗೆ ತಿಳಿಸ್ತೀರಿ? ನಾನು ಅರಿಶಿಣ ಬಗ್ಗೆ ಹೇಳೋಕ್ಕಿಂತ ಮುಂಚೆನೆ, ನಮ್ಮಲ್ಲಿ ಸಾಂಬಾರ ಪದಾರ್ಥಗಳ ಸಾಕಷ್ಟು ಮಹತ್ವ ಇದೆ. ನಮ್ಮ ತಾಯಿಯಂದಿರು, ಅಜ್ಜಿಯಂದಿರು ಮೊದಲಿನ ಕಾಲದಿಂದಲೂ ಈ ಸಾಂಬಾರ ಪದಾರ್ಥಗಳನ್ನ ಅಡಿಗೆ ಮನೆಯಲ್ಲಿ ಬಳಸ್ತಾ ಇದ್ರು. ನೆಗಡಿ, ಕೆಮ್ಮು, ಜ್ವರ ಇವುಗಳ ನಿಯಂತ್ರಣಕ್ಕಾಗಿ ಯಾವುದೇ ವೈದ್ಯರ ಹತ್ರ ಹೋಗ್ಲಾರದೆ ತಾವೇ ಮನೆಯಲ್ಲಿ ಅದಕ್ಕೆ ಉಪಚಾರ ಮಾಡಿ ಶಮನ ಮಾಡುವಂತ ಪದ್ಧತಿ ಇತ್ತು. ಈಗಲೂ ಕೂಡ ಅದೇ ಪದ್ಧತಿ ಗ್ರಾಮೀಣ ಪ್ರದೇಶಗಳಲ್ಲಿ ಇದೆ. ಈ ಕುರಿತಾಗಿ ನಾನು ಇವತ್ತು ಅರಿಶಿಣ ಹಾಗೂ ಬೆಳ್ಳುಳ್ಳಿಯ ಬಗ್ಗೆ, ಅವು ಹೊಂದಿರುವಂತಹ ಔಷಧಿ ಗುಣಗಳ ಬಗ್ಗೆ ತಮ್ಮಲ್ಲಿ ಎಲ್ಲ ಕೇಳುವರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲಿಗೆ ಅರಿಶಿಣದಲ್ಲಿನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡ್ರಿ. ಖಂಡಿತವಾಗಿ. ನಾನು ಈಗಾಗಲೇ ಹೇಳಿದಂತೆ ನಮ್ಮಲ್ಲಿರುವಂತಹ ಸಾಂಬಾರ ಪದಾರ್ಥಗಳನ್ನ ಅಡಿಗೆ ಮನೆಯಲ್ಲಿ ಬಳಸುವುದರ ಜೊತೆಗೆ ನಮ್ಮ ದಿನನಿತ್ಯದ ರೋಗ ರುಜಿನಗಳಿಗೆ ಶಮನಕ್ಕಾಗಿ ಬಳಸ್ತಾ ಇದ್ದ ಪದ್ಧತಿ ಇದೆ. ಅರಿಶಿಣ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲಿ ಮುಖ್ಯ ರಾಷ್ಟ್ರವಾಗಿದೆ. ಈ ಅರಿಶಿಣದಲ್ಲಿ ಅರಿಶಿಣವು ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಜೀವಸತ್ವಗಳನ್ನು, ಖನಿಜ ಲವಣಗಳನ್ನು ನೀಡುವುದರಿಂದ ಆಹಾರದ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಅರಿಶಿನವನ್ನು ಕೇವಲ ಅಡುಗೆಗೆ ಮಾತ್ರವಲ್ಲದೆ ಸುಗಂಧ ದ್ರವ್ಯ, ಸೋಪು, ಶೃಂಗಾರ ಪ್ರಸಾದನಗಳಲ್ಲಿ ಸಂರಕ್ಷಕದಂತೆ ಹಾಗೂ ಬಣ್ಣ ಬರುವ ಉದ್ದೇಶಕ್ಕಾಗಿ ಕೂಡ ಇದನ್ನು ಬಳಸ್ತಾರೆ. ಭಾರತೀಯ ಆರ್ಥಿಕ ವ್ಯವಸ್ಥೆಗೆ ಅರಿಶಿನದ ಕೊಡುಗೆ ಸಾಕಷ್ಟಾಗಿದೆ. ಆದ್ದರಿಂದ ಇದನ್ನ ಕೇಸರಿ ಅಂತ ಕೂಡ ಕರೀತಾರೆ. ಈ ಅರಿಶಿನವನ್ನು ನಾವು ಇಡಿಯಾಗಿ, ಪುಡಿ ಹಾಗೂ ಎಣ್ಣೆ ರೂಪದಲ್ಲಿ ನೋಡಬಹುದು ಅಥವಾ ಉಪಯೋಗಿಸಬಹುದು. ಅರಿಶಿಣದಲ್ಲಿನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡ್ತೀರಿ? ಖಂಡಿತವಾಗಿ. ಅರಿಶಿಣ ಇದು ಶಾಖವನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಸೋಂಕು ಆಗದಂತೆ ತಡೆಗಟ್ಟುತ್ತದೆ, ಉದ್ರೇಕಗೊಳ್ಳದಂತೆ ತಡೆಗಟ್ಟುತ್ತದೆ. ಅಷ್ಟೇ ಅಲ್ಲದೆ ನೋವನ್ನು ಕಡಿಮೆ ಮಾಡುತ್ತದೆ, ನಮ್ಮ ಚರ್ಮವನ್ನು ಮೃದುವಾಗಿಸುತ್ತದೆ. ಬಹಳ ಜನ ಇದು ಅರಿಶಿಣವನ್ನು ಬಳಸಿಕೊಂಡು ತಮ್ಮ ಚರ್ಮವನ್ನು ಮೃದುವಾಗಿ ಮಾಡಲಿಕ್ಕೆ ಇದನ್ನ ಬಳಸ್ತಾರೆ. ಗಾಯಗಳು ಬೇಗನೆ ಆಗುವಂತೆ ಮಾಡುತ್ತದೆ. ನೋಡಿರ್ಬೋದು, ನಮಗೆಲ್ಲರಿಗೂ ಗೊತ್ತಿರೋ ವಿಷಯ, ಅಡಿಗೆ ಮನೆಯಲ್ಲಿ ಏನಾರ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರೂ ಕಟ್ ಆಯ್ತು ಅಂತಂದ್ರೆ ನಾವು ಅದನ್ನ ಅರಿಶಿಣ ಹಚ್ತೀವಿ. ಅಂದ್ರೆ ಸೋಂಕು ಆಗದಂಗೆ, ಮುಂದೆ ಅದು ನೋವು ಕಡಿಮೆ ಆಗಲಿ ಅಂತ ಅದನ್ನು ಆ ರೀತಿ ಮಾಡ್ತೀವಿ. ಅರಿಶಿಣ ನಮ್ಮ ದೇಹದಲ್ಲಿಯ ರಕ್ತವನ್ನು ಶುದ್ಧಗೊಳಿಸುತ್ತದೆ. ಆಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗದಂಗೆ ತಡೆಗಟ್ಟುತ್ತದೆ. ಮಲಮೂತ್ರ ಸರಳ ಆಗುವಂಗೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕರುಳಿನಲ್ಲಿರುವ ತೊಂದರೆಗಳನ್ನು ನಿವಾರಣೆ ಮಾಡುತ್ತದೆ. ಕರುಳಿನಲ್ಲಿ ವಿಷಯ ವಸ್ತುಗಳನ್ನು ಕೂಡ ಇದು ಹೊರಹಾಕ್ತದೆ ಅನ್ನುವಂತಹ ವಿಷಯವನ್ನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರಿಶಿಣದಲ್ಲಿನ ಔಷಧಿ ಗುಣಗಳ ಬಗ್ಗೆ ತಿಳಿಸಿದ್ರಿ, ಇನ್ನು ವೈದ್ಯಕೀಯ ಗುಣಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ರಿ. ಖಂಡಿತವಾಗಿ. ಇದು ರಕ್ತಮಯ ಪಿತ್ತರಸ, ನೀರು ತುಂಬಿ ಬಾವು ಬರುವುದು, ಲೈಂಗಿಕ ರೋಗಗಳು ಹಾಗೂ ಕಲುಷಿತ ವೀರ್ಯ ಉಂಟಾಗದಂತೆ ಸೇರಿದಂತೆ ಪ್ರತಿಬಂಧನೆಯನ್ನ ಮಾಡುತ್ತದೆ. ಅರಿಶಿನವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದಾಗ ಹುಳಿಯನ್ನು ಶಮನ ಮಾಡುವ ಪ್ರತ್ಯಾಮ್ಲದಂತೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಚುಳುಕು ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಅರಿಶಿನ ಪುಡಿಯನ್ನು ಹಾಲಿನ ಜೊತೆಗೆ ಸೇವಿಸಿದಾಗ ಸಾಮಾನ್ಯ ನೆಗಡಿ, ಕೆಮ್ಮು, ಗಂಟಲಿಗೆ ಸಂಬಂಧಿಸಿದಂತ ತೊಂದರೆಗಳು ಹಾಗೂ ಮಕ್ಕಳಲ್ಲಿ ಉಂಟಾಗುವ ಶ್ವಾಸಕೋಶದ ಉರಿಯೂತಗಳನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಇದರಲ್ಲಿ ಒಂದು ಮುಖ್ಯ ಅಂಶ ಇದೆ, ಅದೇನಂದ್ರೆ ನ್ಯೂಕ್ಲಿಯರ್ ಕಪ್ಪಾ ಬೀಟಾ ಅಂತ, NFKB ಅಂತ ಹೇಳ್ತಾರೆ. ಈ ಸಸಾರಜನಕದ ಅಂಶ ಕ್ಯಾನ್ಸರ್ ಕೋಶಗಳು ಉಂಟಾಗದಂತೆ ತಡೆಗಟ್ಟುತ್ತದೆ. ಅರಿಶಿನದ ಪೇಸ್ಟ್ ಅನ್ನು ಗಜಕರಣ ಅಥವಾ ತದ್ದು ಏನಂತಾರಲ್ಲ ಅಥವಾ ಕಜ್ಜಿಗಳಾದಾಗ ಉಪಯೋಗಿಸಿದರೆ ಚರ್ಮ ರೋಗಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾರೆ. ಚೇಳು ಕಡಿದಾಗ ಅರಿಶಿನವನ್ನು ಸೇವಿಸುವ ಜೊತೆಗೆ ಕಡಿತ ಉಂಟಾದ ಸ್ಥಳದಲ್ಲಿ ಅರಿಶಿನವನ್ನು ಲೇಪಿಸಬಹುದು. ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ರಚನೆಯಲ್ಲಿ ಉಂಟಾಗಬಹುದಾದಂತ ದೋಷಗಳನ್ನು ತಡೆಗಟ್ಟಬಹುದು. ಇದು ಆಮಶಂಕೆಯನ್ನು ಕೂಡ ತಡೆಗಟ್ಟುತ್ತದೆ, ಹಸಿವೆಯನ್ನು ಉಂಟು ಮಾಡುತ್ತದೆ, ಕೊಬ್ಬಿನ ಜೀರ್ಣವಾಗುವಿಕೆಯಲ್ಲಿ ಸಹಾಯ ಮಾಡಿ ತೂಕವನ್ನು ನಿಯಂತ್ರಣದಲ್ಲಿ ಇಡುತ್ತದೆ, ಉರಿತವನ್ನು ಕಡಿಮೆ ಮಾಡುವ ಗುಣ ಹೊಂದಿರುವುದರಿಂದ ಸಂಧಿವಾತದ ಉಪಶಮನಕ್ಕೆ ಬಳಸಲಾಗುತ್ತದೆ, ರಕ್ತ ಪರಿಚಲನೆಯಲ್ಲಿ ಸಹಾಯ ಮಾಡುತ್ತದೆ, ಕರುಳಿನಲ್ಲಿರುವ ಪರತಂತ್ರ ಜೀವಿಗಳ ವಿರುದ್ಧ ಕೆಲಸ ಮಾಡುತ್ತದೆ, ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುತ್ತದೆ. ಅರಿಶಿನ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರುವುದರಿಂದ ಹೃದಯಕ್ಕೆ ರಕ್ತ ಪೂರೈಸುವ ನಾಳಗಳು ಆರೋಗ್ಯಕರವಾಗಿರುವಂತಹ ಮಾಡುತ್ತದೆ. ಇನ್ನು ಅರಿಶಿನದ ಬಗ್ಗೆ ಔಷಧೀಯ ಗುಣಗಳ ಬಗ್ಗೆ ಹೇಳಿದ್ರಿ, ಇನ್ನು ಗ್ರಾಮೀಣ ಜನರು ಈ ಔಷಧೀಯ ಗುಣವುಳ್ಳ ಅರಿಶಿನವನ್ನು ಯಾವ ರೀತಿ ಔಷಧೀಯ ಪದ್ಧತಿಯಲ್ಲಿ ತಾವು ಬಳಸ್ಕೋತಾರ ತಿಳಿಸ್ತೀರಿ? ಹಾ, ಖಂಡಿತವಾಗಿ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಜನರು ಯಾವ ರೀತಿ ಇದನ್ನು ಬಳಸ್ತಾ ಇದ್ರು ಅನ್ನೋದನ್ನ ನಾವು ಮಾಹಿತಿಯನ್ನ ದಾಖಲೆ ಮಾಡಿದ್ದೀವಿ. ಇದ್ರ ಪ್ರಕಾರ ಹೇಳಬೇಕಂತಂದ್ರೆ, ಟಾನ್ಸಿಲಿಟಿಸ್, ಗಂಟಲು ನೋವು ಆದಾಗ ಇದನ್ನ ಅರಿಶಿನವನ್ನು ಬಳಸೋ ವಾಡಿಕೆ ಇದೆ. ವಿಧಾನ ಏನಂತಂದ್ರೆ, ಬೇರಣ್ಣ ಪುಡಿ ಮಾಡಬೇಕು. ಒಂದು ಚಮಚದಷ್ಟು ಅರಿಶಿನದ ಪುಡಿಯನ್ನು ನೀರಿನ ಜೊತೆ ದಿನಕ್ಕೆ 2 ಬಾರಿಯಂತೆ 3-4 ದಿನಗಳವರೆಗೆ ಸೇವಿಸಬೇಕು. ಅಂದ್ರೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಅಳವಡಿಸುತ್ತಿರುವಂತಹ ಅಥವಾ ಉಪಯೋಗಿಸುತ್ತಿರುವಂತಹ ಪದ್ಧತಿ. ಅದೇ ರೀತಿ ಕಿವಿ ನೋವಿಗೆ 1 ಚಮಚ ಅರಿಶಿನದ ಪುಡಿ, 3 ತುಳಸಿ ಎಲೆಗಳು ಮತ್ತು 3 ಬೇವಿನ ಎಲೆಗಳನ್ನು 6 ಚಮಚ ಸಾಸಿವೆ ಎಣ್ಣೆಯ ಜೊತೆ ಸೇರಿಸಬೇಕು. ಈ ಮಿಶ್ರಣವನ್ನು ಚೆನ್ನಾಗಿ ಕಾಯಿಸಬೇಕು. ತಣ್ಣಗಾದ ಮೇಲೆ ಸೋಸಿ ಬಾಟಲ್ನಲ್ಲಿ ಸಂಗ್ರಹ ಮಾಡಿ ಇಡಬೇಕು. ಈ ಎಣ್ಣೆಯ 2 ಹನಿಗಳನ್ನು ಕಿವಿಯಲ್ಲಿ ಹಾಕಬೇಕು. ಇದೇ ರೀತಿ ನೆಗಡಿ ಆದಾಗ 1 ಗ್ಲಾಸ್ ಬಿಸಿ ಹಾಲಿನಲ್ಲಿ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಬೇಕು. ಪ್ರಮಾಣ ಅಂತಂದ್ರೆ ದಿನಕ್ಕೆ 2 ಬಾರಿಯಂತೆ 5-7 ದಿನಗಳವರೆಗೆ ಸೇವಿಸಬೇಕು. ನೋವುಗಳಾದ ಯಾವುದೇ ರೀತಿ ನೋವು ಆಗಿತ್ತಂದ್ರೆ ಇದನ್ನ ಕ್ಯಾನ್ಸರ್ ಉಂಟಾಗೋದನ್ನು ಕೂಡ ಇದು ತಡೆಗಟ್ಟದೆ ಅನ್ನುವಂತಹ ಒಂದು ವಿಷಯವನ್ನು ವಿಜ್ಞಾನಿಗಳು ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಆರ್ಗ್ಯಾನೋ ಸಲ್ಫೈಡ್ ಗಡ್ಡೆಗಳು ಆಗುವುದನ್ನು ಕೂಡ ಇದು ತಡೆಗಟ್ಟದೆ. ಬೆಳ್ಳುಳ್ಳಿಯು ಆಂಟಿ ಆಕ್ಸಿಡೆಂಟ್ ಗುಣಧರ್ಮಗಳನ್ನು ಕೂಡ ಹೊಂದಿರುವುದರಿಂದ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿ ರೋಗಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿ ಆಂಟಿಬಯೋಟಿಕ್ ಗುಣಧರ್ಮಗಳನ್ನು ಹೊಂದಿರುವುದರಿಂದ ಗಾಯಗಳಾದಾಗ ಬೇರೆ ಆಂಟಿಬಯೋಟಿಕ್ಗಳು ಸಿಗದಿರುವ ಪಕ್ಷದಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಬೆಳ್ಳುಳ್ಳಿಯಲ್ಲಿ ಇರತಕ್ಕಂತಹ ಔಷಧಿ ಗುಣಗಳ ಬಗ್ಗೆ ಇಷ್ಟು ಸಾಕಷ್ಟು ವಿವರವಾಗಿ ತಿಳಿಸಿಕೊಟ್ರಿ. ಆಮೇಲೆ ಬೆಳ್ಳುಳ್ಳಿಯ ವೈದ್ಯಕೀಯ ಗುಣಗಳ ಬಗ್ಗೆ ಇಷ್ಟು ಮಾಹಿತಿ ಮಾಡಿಕೊಟ್ರೆ ಬಹಳ ಚಲೋ ಆಗ್ತಿತ್ತು. ಆಧುನಿಕ ಔಷಧೀಯ ಶಾಸ್ತ್ರ ಪ್ರಕಾರ ಬೆಳ್ಳುಳ್ಳಿಯು ಅನೇಕ ವೈದ್ಯಕೀಯ ಗುಣಗಳನ್ನು ಹೊಂದಿದೆ. ಅದೇನಂತಂದ್ರೆ ಶ್ಲೇಷ್ಮವನ್ನು ಇದು ಹೊರಗಾಗ್ತದೆ, ನೋವನ್ನು ಕಡಿಮೆ ಮಾಡುತ್ತದೆ, ಸೋಂಕು ಉಂಟಾಗದಂತೆ ತಡೆಗಟ್ಟುತ್ತದೆ, ಬಲವನ್ನು ನೀಡುತ್ತದೆ, ಜ್ವರವನ್ನು ಕಡಿಮೆ ಮಾಡುತ್ತದೆ, ಕೊಲೆಸ್ಟ್ರಾಲ್ದ ಮಟ್ಟವನ್ನು ನಿಯಂತ್ರಿಸುತ್ತದೆ, ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸುತ್ತದೆ, ಮಾಂಸ ಖಂಡಗಳನ್ನು ಹೊಗರುಗೊಳಿಸುತ್ತದೆ, ಕರುಳಿನ ತೊಂದರೆಗಳನ್ನು ಶಮನ ಮಾಡುತ್ತದೆ, ಆಹಾರ ಜೀರ್ಣಿಸುವ ಶಕ್ತಿಯನ್ನು ವೃದ್ಧಿಸುತ್ತದೆ, ಹಾನಿಕಾರಕ ಹುಳುಗಳನ್ನು ಕೊಲ್ಲುತ್ತದೆ. ಅರಿಶಿನದಂತೆ ಬೆಳ್ಳುಳ್ಳಿ ಕೂಡ ಗ್ರಾಮೀಣ ಜನರು ತಮ್ಮ ದಿನನಿತ್ಯದ ಬಳಕೆಯಲ್ಲಿ ಹಾಗೂ ಔಷಧಿಯಾಗಿ ಬಳಕೆ ಮಾಡ್ತಾರೆ. ಈ ಬೆಳ್ಳುಳ್ಳಿಯನ್ನ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾಗಿ ಔಷಧಿಯಾಗಿ ಬಳಸುವ ಪದ್ಧತಿ, ಅದರ ಬಗ್ಗೆ ಎಷ್ಟು ತಿಳಿಸಿಕೊಡ್ರಿ. ಖಂಡಿತವಾಗಿ ಗ್ರಾಮೀಣ ಜನರು ಮೊದಲಿನಿಂದಲೂ ಇದನ್ನ ಬೆಳ್ಳುಳ್ಳಿಯನ್ನ ಸಾಕಷ್ಟು ಔಷಧ ರೋಗಗಳಿಗಾಗಿ ಬಳಸ್ತಾ ಇದ್ರು. ಈಗಲೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಇದು ಪದ್ಧತಿ ಮುಂದುವರೆದಿದೆ. ಉದಾಹರಣೆ ಹೇಳಬೇಕಂದ್ರೆ ಕೆಮ್ಮು, ಇದನ್ನ ಕುಳ್ಳಿನ ಬಿಸಿ ಬೂದಿಯಲ್ಲಿ 50 ಗ್ರಾಂ ಬೆಳ್ಳುಳ್ಳಿ ಅಂದ್ರೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಸುಡಬೇಕು. ಅದು ಆರಿದ ನಂತರ ಅದನ್ನ ಪುಡಿ ಮಾಡಬೇಕು. ಈ ತೆಗೆದುಕೊಳ್ಳುವ ವಿಧಾನ ಅಥವಾ ಪ್ರಮಾಣ ಹೇಗಂತಂದ್ರೆ, ಜೇನುತುಪ್ಪದ ಜೊತೆಗೆ ಸುಟ್ಟ ಬೆಳ್ಳುಳ್ಳಿಯ 1/4 ಟೀ ಚಮಚ, ಅಂದ್ರೆ ಒಂದು ಏನು ಉಪ್ಪಿಟ್ಟು ತಿನ್ನುವಂತ ಚಮಚ ಇರ್ತಲ್ಲ, ಅದ್ರದ್ದು 1/4 ಭಾಗದ ಪುಡಿಯನ್ನ ಸೇವಿಸಬೇಕು. ಟಾನ್ಸಿಲಿಟಿಸ್, ಗಂಟಲು ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ಈ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಸಣ್ಣಗೆ ಅದನ್ನ ಅರೆದು 1/2 ಟೀ ಚಮಚ ರಸ ತೆಗಿಬೇಕು. ಈ ರಸಕ್ಕೆ 1/2 ಟೀ ಚಮಚ ಜೇನುತುಪ್ಪ ಸೇರಿಸಬೇಕು. ಇದನ್ನ ದಿನಕ್ಕೆ ಒಂದು ಸಲ 2-3 ದಿನಗಳವರೆಗೆ ಸೇವಿಸೋದ್ರಿಂದ ಈ ಟಾನ್ಸಿಲಿಟಿಸ್ ಕಡಿಮೆ ಆಗ್ತದೆ. ನೆಗಡಿಯಾದಾಗ ಈ ಹಸಿ ಬೆಳ್ಳುಳ್ಳಿಯನ್ನ ಸುಲಿದು ಹಾಗೆ ಇಡಿಯಾಗಿ ತಿನ್ಬೇಕು. ಜ್ವರ ಬಂದಾಗ 1/2 ಗಡ್ಡೆ ಬೆಳ್ಳುಳ್ಳಿ ಹಾಗೂ 1/2 ಟೀ ಚಮಚ ಕರಿಮೆಣಸನ್ನು ತೆಗೆದುಕೊಂಡು 1 ಲೋಟ ನೀರಿನಲ್ಲಿ 5 ನಿಮಿಷದವರೆಗೆ ಕುದಿಸಬೇಕು. ಇದನ್ನ ಸೋಸಿದ ನಂತರ 1 ಟೀ ಚಮಚ ಜೇನುತುಪ್ಪವನ್ನು ಸೇರಿಸಬೇಕು. ಅದನ್ನ ತೆಗೆದುಕೊಳ್ಳುವ ವಿಧಾನ ಪ್ರಮಾಣ ಅಂತಂದ್ರೆ, 1 ಟೀ ಚಮಚದಷ್ಟು ರಸವನ್ನು ದಿನಕ್ಕೆ 2 ಬಾರಿಯಂತೆ 3 ದಿನಗಳವರೆಗೆ ಸೇವಿಸಬೇಕು. ಈಗ ಅತಿಯಾಗಿ ಉದ್ವೇಗ ಟೆನ್ಷನ್ ಅಂತ ಏನ್ ಹೇಳ್ತೀವಲ್ಲ ನಾವು, ಈಗಿನ ಕಾಲದಲ್ಲಿ ಸರಿ ಸಾಮಾನ್ಯವಾದಂತಹ ಒಂದು ಉದ್ವೇಗ ಅಂತ ಏನಿದೆಯಲ್ಲ, ಹಂಗಾದಾಗ ಬೆಳ್ಳುಳ್ಳಿ 2-3 ಎಸರುಗಳನ್ನ ಸುಲಿದು ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲೇ ಸೇವಿಸೋದ್ರಿಂದ ಈ ಉದ್ವೇಗವನ್ನ ತಡೆಗಟ್ಟಬಹುದು ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಇದನ್ನ ಜಜ್ಜಿ ಉಪಯೋಗಿಸಬೇಕಾ ಅಥವಾ ಇಡಿಯಾಗಿ ನುಂಗಬೇಕಾ? ಇದನ್ನ ಇಡಿಯಾಗಿ ನುಂಗಬೇಕು. ಹಸಿ ಬೆಳ್ಳುಳ್ಳಿ ಎಸರುಗಳನ್ನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗ ಹಾಗೆ ಇಡಿಯಾಗಿ ನುಂಗಬೇಕು. ಇನ್ನು ಸಂಧಿವಾತ, ಈಗ ಸಾಮಾನ್ಯವಾಗಿರುವಂತಹ ಕಾಲು ನೋವು ಏನಿರ್ತಾವಲ್ಲ ಸಂಧಿವಾತ ಅಂತ ಏನ್ ಹೇಳ್ತೀವಿ, ಅದಕ್ಕೆ 150 ಮಿಲಿಲೀಟರ್ ಹಾಲಿನಲ್ಲಿ 6-7 ಬೆಳ್ಳುಳ್ಳಿ ಎಸರುಗಳನ್ನ 2-3 ನಿಮಿಷಗಳವರೆಗೆ ಕುದಿಸಬೇಕು. ಇದನ್ನ 5-10 ದಿನಗಳವರೆಗೆ ಪ್ರತಿ ರಾತ್ರಿ ಕುಡಿಯೋದ್ರಿಂದ ಏನ್ ಸ್ವಲ್ಪ ಮಟ್ಟಿಗೆ ನಾವು ಶಮನವನ್ನ ಮಾಡಬಹುದು. ಇದನ್ನ 150 ಮಿಲಿಲೀಟರ್ ಹಾಲಿನಲ್ಲಿ ಈ ಹೆಸರುಗಳನ್ನ ಹಾಕಿ 2-3 ನಿಮಿಷ ಕುದಿಸಬೇಕು. ಬಂದಂತ ಹಾಲನ್ನು ಮಾತ್ರ ಕುಡಿಬೇಕು. ಈಗ ಗ್ರಾಮೀಣ ಭಾಗದಲ್ಲಿ ಅರಿಶಿನ ಹಾಗೂ ಬೆಳ್ಳುಳ್ಳಿಗಳನ್ನ ಔಷಧಿಯಾಗಿ ಯಾವ ರೀತಿ ಬಳಸುವ ಪದ್ಧತಿ ಅದ ಬಗ್ಗೆ ತಿಳಿಸಿದ್ರಿ. ಇದನ್ನ ತಾವು ದಾಖಲೆ ಕೂಡ ಮಾಡಿದೀವಿ ಅಂತ ಹೇಳಿದ್ರಿ. ಯಾವ ರೀತಿ ಇದನ್ನ ದಾಖಲೆ ಮಾಡಿದ್ರಿ ಮತ್ತು ಯಾವ ರೀತಿ ಇದನ್ನ ಸಂಗ್ರಹಿಸಿದ್ರಿ ತಾವು ಮಾಹಿತಿ? ನಾವು ಧಾರವಾಡ ತಾಲೂಕಿನಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಾವು ಹಳ್ಳಿ ಹೆಣ್ಮಕ್ಳನ್ನ ಮಾತಾಡ್ತೀವಿ, ಅವ್ರಿಗೆ ಇಂಟರ್ವ್ಯೂ ಮಾಡಿ ನಾವು ಒಂದು ಗುಂಪು ಚರ್ಚೆಯನ್ನು ಮಾಡಿ ಅವರು ಬಳಸುತ್ತಿರುವಂತಹ ಪದ್ಧತಿಗಳನ್ನ ಇವನ್ನ ದಾಖಲೆ ಮಾಡಿಕೊಂಡು ಇದನ್ನ ತಯಾರು ಮಾಡಲಾಗಿದೆ. ಆಮೇಲೆ ವಿಜಯ ಹೊಸಮನಿ ಅವರೇ, ಈ ಕೇಳುವರು ಈ ಕಾರ್ಯಕ್ರಮ ಕೇಳ್ತಿರ್ತಾರೆ, ಈ ಕಾರ್ಯಕ್ರಮ ಬಗ್ಗೆ ಅಥವಾ ಅರಿಶಿನ ಬಗ್ಗೆ ಬೆಳ್ಳುಳ್ಳಿ ಬಗ್ಗೆ ಇನ್ನಷ್ಟು ತಮ್ಮ ಕಡೆಯಿಂದ ಮಾಹಿತಿ ಪಡ್ಕೋಬೇಕಾದ್ರೆ, ಅವರು ತಮ್ಮನ್ನು ಮುಖಾಂತರ ಭೇಟಿ ಆಗಬೇಕಾದ್ರೆ ಅಥವಾ ದೂರವಾಣಿ ಮುಖಾಂತರ ಭೇಟಿ ಆಗಬೇಕಾದ್ರೆ ತಮ್ಮ ಕಚೇರಿ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ತಿಳಿಸಿಕೊಡ್ತೀರಿ? ವಿಸ್ತರಣ ನಿರ್ದೇಶನಾಲಯ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟ್. ನನ್ನ ಮೊಬೈಲ್ ನಂಬರ್ 9481688880. ದೂರವಾಣಿ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳ್ತೀರಿ? 9481688880. ವಿಜಯ ಹೊಸಮನಿ ಅವರೇ, ಇದುವರೆಗೆ ಅರಿಶಿನ ಹಾಗೂ ಬೆಳ್ಳುಳ್ಳಿಯಲ್ಲಿನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ, ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಶಿ ಗ್ರಾಮದ ಹಿರಿಯ ರೈತರಾದ KT ಪಾಟೀಲ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು, ನಮಸ್ಕಾರ. ಇವತ್ತಿನ ದಿವಸ ನಾವು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಶಿ ಗ್ರಾಮಕ್ಕೆ ಬಂದಿದ್ದೇವೆ. ಈ ಚಿಕ್ಕ ಸಂಶಿ ಗ್ರಾಮದಲ್ಲಿ ದಾಳಿಂಬೆ ಮತ್ತು ಚಿಕ್ಕು, ಟೊಮೆಟೊ, ಲಿಂಬೆ ಸಮಗ್ರ ಕೃಷಿಯನ್ನ ಮಾಡಿದಂತಹ ಒಬ್ಬರು ರೈತರಿದ್ದಾರೆ. ಅವರು KT ಪಾಟೀಲ್ ಅಂತೇಳಿ. ಅವರು ಈ ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಅವರ ಅನುಭವವನ್ನ ಕೇಳೋಣ. ನಮಸ್ಕಾರ KT ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ತಾವು ದಾಳಿಂಬೆಯನ್ನ ಬೆಳೆದು ನಾವು ಸಾಕಷ್ಟು ಇದರಲ್ಲಿ ಲಾಭವನ್ನ ಪಡ್ಕೊಂಡಂತ ರೈತರು ತಾವು, ಈ ದಾಳಿಂಬೆಯಲ್ಲಿ ಯಾವ್ಯಾವ ರೀತಿ ತಾವು ಬೆಳಿಬೇಕಾದ್ರೆ ಅಥವಾ ದಾಳಿಂಬೆ ಸಸಿಗಳನ್ನ ಹಚ್ಚುವ ಸಮಯದಲ್ಲಿ ಯಾವ ರೀತಿ ಜಮೀನನ್ನ ಹದ ಮಾಡ್ತಿದ್ರಿ, ಮತ್ತೆ ಒಂದು ಎಕರೆದಲ್ಲಿ ಎಷ್ಟು ಗಿಡಗಳನ್ನು ತಾವು ಹಚ್ಚಿರಿ, ಅದರ ಜೊತೆಗೆ ಒಂದು ಗಿಡದಿಂದ ಎಷ್ಟು ಹಣ್ಣನ್ನು ತಾವು ಪಡ್ಕೊಂಡಿದ್ದೀರಿ ಅಂತ ನಮಗೆ ಸ್ವಲ್ಪ ಹೇಳಬೇಕು. ಸುಮಾರು ಈಗ ನಮ್ಮ ಊರುಗಳೊಳಗೆ ಕಲಾಗಿಗರ ಸುತ್ತಮುತ್ತಿದ್ದಂಕ ಹಳ್ಳಿ ಒಳಗೆ ದಾಳಿಂಬ್ರೆನ ಇಲ್ಲಿ ಮೇನ್ ಅಂದ್ರೆ ಕೃಷಿ ಒಳಗೆ ದೊಡ್ಡ ಬೆಳೆ ಅಂತ ಹೇಳ್ಬೋದು. ಈ ಚಿಕ್ಕಸಂಶಿ ಗ್ರಾಮದಲ್ಲಿ ಸುಮಾರು ನಾವು ನಮ್ಮ ದಿವಂಗತ ತಿಮ್ಮನಗೌಡರ ಕಾಲದಿಂದ ಅಂದ್ರೆ 1960 ನಮ್ಮಲ್ಲಿ ಜವಾರಿ ದಾಳಿಂಬ್ರೆನ ಬೆಳೆದಿದ್ದು. ಅದಾದ ನಂತರ ಕಾಲಕ್ಕನುಗುಣವಾಗಿ ಜವಾರಿ ಆದ್ಮೇಲೆ ಗಣೇಶ ರಕ್ತ ಆದ್ಮೇಲೆ ಇವತ್ತು ಸಿಂಧೂರು ಬೆಳೆಯನ್ನು ನಾವು ಬೆಳೆಯಾಕತ್ತೀವಿ. ಅಂದ್ರೆ ಸುಮಾರು 50 ವರ್ಷದಿಂದ ನಮ್ಮ ಊರಾಗ ದಾಳಿಂಬ್ರೆ ಬೆಳೆಯಿತು. ಅವತ್ತು ನಾವು ಜವಾರಿ ದಾಳಿಂಬ್ರೆ ಬೆಳೆಯುವಾಗ ಬೀಜ ಹಾಕಿ ಸಸಿ ತಯಾರು ಮಾಡ್ತಿದ್ವಿ. ಅದು 1 ವರ್ಷ ಆದ್ಮೇಲೆ ನಾವು ಭೂಮಿ ಒಳಗೆ 15-15 ಅಂತರದ ಮೇಲೆ ಹಾಕ್ತಿದ್ವಿ. ಅದಾದ್ಮೇಲೆ ಗಣೇಶ ಬಂದ್ಮೇಲೆ ಅದನ್ನ ಟಿಶ್ಯೂ ಕಲ್ಚರ್ ಅಂತೇಳಿ ಏನು ಗುಟಿ ಕಟ್ತಿದ್ವಲ್ಲ ಅದರ ಮುಖಾಂತರ ಆಗಿ ತಂದು ನಾವು ಸಸಿ ನೆಟ್ಟಿ ಮಾಡಿದ್ವಿ. ಅದಾದ್ಮೇಲೆ ರಕ್ತ ಕೂಡ ಟಿಶ್ಯೂ ಕಲ್ಚರ್ನ ತೊಗೊಂಬಂದ್ವಿ. ಇವತ್ತು ಸಿಂಧೂರ ಮತ್ತು ಭಗವಾನ್ ಅಂತ ಏನಂತೀವಿ ಇವನ್ನ ಟಿಶ್ಯೂ ಕಲ್ಚರ್ ಮುಖಾಂತರ ತಂದಿವಿ. ಗುಟಿನೂ ಮುಖಾಂತರ ತಂದು ನಮ್ಮಲ್ಲಿ ಸುಮಾರು 15-14 ನಾಟಿಯನ್ನು ಮಾಡಿವು. ಇಲ್ಲಿ ಸುಮಾರು ಈಗಾಗಲೇ ಈ 60 ದಶಕದೊಳಗಿದ್ದ ಇಲ್ಲಿ ತನಕ ನಾವು ಜವಾರಿ ಬೆಳೆಯುವಾಗ ಸುಮಾರು ದಿನಕ್ಕೆ 4-5 ಮೋಟರ್ ನಾವು ಬೇರೆ ಬೇರೆ ಬಜಾರ್ಕ ಅಂದ್ರೆ ವಿಜಯವಾಡ ಇರ್ಬೋದು, ಗುಂಟೂರು ಇರ್ಬೋದು, ರಾಯಚೂರು ಇರ್ಬೋದು, ಗದಗ ಇರ್ಬೋದು, ಹುಬ್ಬಳ್ಳಿ, ಬೆಳಗಾವಿ ಎಲ್ಲ ಕಡೆ ನಾವು ಮಾರ್ಕೆಟ್ ಮಾಡ್ತಿದ್ದೆವು. ಇವತ್ತು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆಯೋದ್ರಿಂದ ನಮ್ಮಲ್ಲಿಗೆ ಬಯ್ಯರ್ ಬಂದು ತೂಕದ ಮೇಲೆ ನಮ್ಮಲ್ಲಿ ಕೊಡ್ತೀವಿ. ಇಲ್ಲಿ ಈಗ ಇಷ್ಟೆಲ್ಲ ಹೇಳಿದಿರ್ತಾವು, ಈಗ ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಒಂದೊಂದು ಸಮಯದಲ್ಲಿ ಈ ದಾಳಿಂಬೆಗೆ ರೋಗಗಳು ಬರ್ತವೆ ಅಥವಾ ಕೀಟಗಳ ತೊಂದರೆ ಆಗ್ತದೆ, ಬಂದಾಗ ತಾವು ಇದನ್ನ ಯಾವ ರೀತಿ ನಿಭಾಯಿಸ್ತೀರಿ? ನಮ್ಮಲ್ಲಿ ಪ್ರಮುಖವಾಗಿ ಬೆಳೆದಂತ ಈ ಸಿಂಧೂರು ಬೆಳೆ ನಾವು ಮುಖ್ಯವಾಗಿ 3 ಬಾರ್ ಅಂತೀವಿ. ಅದಕ್ಕೆ ಒಂದು ಜೂನ್ ಬಾರ್ ಅಂದ್ರೆ ಮಗ ಬಾರ್, ಹಸ್ತ ಬಾರ್ ಅಂದ್ರೆ ಸೆಪ್ಟೆಂಬರ್ ಒಳಗೆ, ಜನವರಿ ಒಳಗೆ ಅಂಬೆ ಬಾರ್ ಅಂತ 3 ನಮೂನೆ ಮಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ನಾವು ಜೂನ್ದೊಳಗೆ ಅಂದ್ರೆ ಮೃಗ ಬಾರ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಮೃಗ ಬಾರ್ ಮಾಡೋದ್ರಿಂದ ಡಿಸೆಂಬರ್ದ ಕೊನೆ ವಾರಗ ಅಥವಾ ಸ್ವಲ್ಪ ಅದನ್ನು ಅರ್ಲಿ ಮಾಡಿ ಈ ಸಲ ನವೆಂಬರ್ದೊಳಗೆ ನಾವು ಬೆಳೆ ಹಾರ್ವೆಸ್ಟ್ ಮಾಡ್ಕೊಂತೀವಿ. ಈಗನೂ ಕೂಡ ಈ ಜನವರಿ ಒಳಗೆ ಅಂಬೆ ಬಾರ್ಗೂ ಈಗ ಭಾಳಷ್ಟು ಜನ ಒಂದು 25-30% ಜನ ಇದಕ್ಕೆ ಬಿಟ್ಟಾರ. ಆಮೇಲೆ ಹಸ್ತ ಬಾರ್ದಾಗೂ ಇದ್ದು ಬಂತ ಬೆಳೆನೂ ಅದಾವೆ. ಈಗ 3 ನಮೂನಿ 3 ಬಾರ್ ಮಾಡ್ತೀವಿ. ಮೂಲವಾಗಿ ನಾವು ಬೆಳೆ ತಯಾರು ಮಾಡುವಂಥ ಸಂದರ್ಭದೊಳಗೆ ಡೀಪ್ ಆಗಿ ಅಂದರೆ ನೆಗಲ ಹೊಡೆದು ಆಮೇಲೆ ಗೊಬ್ಬರ ಹಾಕಿ ತಯಾರು ಮಾಡ್ಕೊಂಡು 14-10 ಈಗ ಕಾಮನ್ ಆಗಿ ನಾವು ಬೆಳೆಯನ್ನು ನಾಟಿ ಪದ್ಧತಿ ಮಾಡಿವಿ. ಈಗಾಗಲೇ ಅಂದ್ರೆ ಇಲ್ಲಿ ತನ ಗುಟಿ ಮುಖ ತರ್ತಿದ್ವಿ. ಈಗ ಟಿಶ್ಯೂ ಕಲ್ಚರ್ ಆಗಿ ತಂದ ಕೆಡಿಲಾ ಮತ್ತು ಜೈನಗಿ ತಂದು ಹಚ್ಚಾಕತ್ತೀವಿ. ಪ್ರಮುಖವಾಗಿ ಇಲ್ಲಿ ನಮ್ಮಲ್ಲಿ ಎರಡು ರೋಗ ಇಲ್ಲಿ ರೈತನ ಕಾಡುವಂತ ರೋಗ, ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ದುಂಡಾನು ಅಂತ ಏನಂತೀವಿ, ಕಜ್ಜಿ ರೋಗ ಅಂತೀವಿ, ಅದು ಅದನ್ನ ನಾವು ಮಾಡುವ ವಿಧಿ ವಿಧಾನ ಮುಖಾಂತರ ಕಡಿಮೆ ಮಾಡಬಹುದು. ಆದ್ರೆ ಸೊರಗ ರೋಗ ಅಂತ ಏನಂತೀವಿ ಇನ್ನ ತನ ವಿಜ್ಞಾನಿಗಳಿಗೂ ಸಿಕ್ಕಿಲ್ಲ, ನಾವು ಸಿಕ್ಕಿಲ್ಲ, ಅದು ಸೊರಗ ರೋಗ ತನ್ನಿಂತನ ಗಿಡ ಒಣಗೋಗುವಂತ ಇದೈತೆ, ಅದಕ್ಕೆ ಶಾರ್ಟ್ ಬೋರರ್ ಅಂತ ಕಂಡಿಡ್ತಾರೆ. ಸುಮಾರಾಗಿ ವಿಜ್ಞಾನಿಗಳು ನಾವು ಕೂಡ ಅದನ್ನ ಇಲ್ಲಿ ಸಾಕಷ್ಟು ರೈತರ ಭೂಮಿ ಒಳಗೆ ಟ್ರಯಲ್ ಅಂಡ್ ಎರರ್ ಮಾಡಿವು. ಆದ್ರೆ ಇನ್ನತನ ಅದಕ್ಕೆ ಶಾರ್ಟ್ ಬೋರ್ ಅಂತ ಇನ್ನತನ ಸಿಕ್ಕಿಲ್ಲ, ಅದ ಸಿಕ್ಕಿಲ್ಲ. ವಿಜ್ಞಾನಿಗಳು ಅದಕ್ಕೆ ಬಹಳಷ್ಟು ಪ್ರಮಾಣದಾಗ ಇನ್ನತನ ಪ್ರಯತ್ನ ನಡೆಸಿದಾರ. ಈಗ ಸದ್ಯ ನಮ್ಮ ಬಾಗಲಕೋಟೆ ತೋಟಗಾರಿಕೆ ಇದರೊಳಗೆ ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ ಇವನ್ನ ಈಗಾಗಲೇ ಗಿಡಕ್ಕೆ ಹಾಕ್ರಿ ಅಂತೇಳಿ ಅದನ್ನ ರಾರಕ್ಷಕ ಮಾಡ್ಯಾರ. ಬಟ್ ಅದು ಇನ್ನತನ ಅದು ಹತೋಟಿ ಒಳಗೆ ಬಂದಿಲ್ಲ ಅದು ಅಂತ ನಾ ಹೇಳಕ್ ಇಚ್ಛಪಡ. ಈಗ ಇನ್ನೊಂದು ವಿಷಯ ನಮ್ಗೆ ನೀವು ಮಾಹಿತಿ ಮಾಡಿಕೊಡ್ಬೇಕು. ಏನಪ್ಪ ಅಂತಂದ್ರೆ, ಈಗ ಹೆಚ್ಚಾಗಿ ತಾವು ಒಂದು ಎಕರೆಯಲ್ಲಿ ಎಷ್ಟು ಗಿಡಗಳನ್ನು ಹಚ್ತೀರಿ, ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರವನ್ನು ಎಷ್ಟು ಬಿಡ್ತೀರಿ? ನಮ್ಮಲ್ಲಿ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಇರೋದ್ರಿಂದ ಅದನ್ನ ಮಾಡೋರೆಲ್ಲಾನು 14 ಹೊತ್ತು ನಾವು ಕಾಮನ್ ಆಗಿ ಇಲ್ಲಿ ನಾವು ಬೆಳಿ ದೊಡ್ಡ ರೈತರು. ಅದ್ರಾಗ ಸಣ್ಣ ರೈತರು ಒಂದ್ ಎಕರೆ, 2 ಎಕರೆ, 2 ಎಕರೆ ಇದ್ದವರೆಲ್ಲ 12 ಹೊತ್ತು ಮಾಡ್ಯಾರ. ಯಾಕಂದ್ರೆ ಅದಕ್ಕೆ ಒಳಗೆ ಹೋಗಕ್ಕೆ ಬರಕ್ಕೆ ಅನಾನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ಯಾರ. ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಬ್ಲೋವರ್ ಇರೋದ್ರಿಂದ ನಾವು ಡ್ರ್ಯಾಗನ್ ಉಪಯೋಗ ಮಾಡ್ತೀವಿ. ಅಲ್ಲೆಲ್ಲ ನಾವು ಸುಮಾರು ಬಾಗಿಲು ಮುದೂರು ತಾಲೂಕಿನೊಳಗೆ 35 ಎಕರೆ ಮಾಡಿದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಬ್ಲೋವರ್ ತಂದಿವಿ, ಆ ಡ್ರ್ಯಾಗನ್ ಅಂತೇಳಿ. ಅದು ಸುಮಾರು 6 ಲಕ್ಷಕ್ಕೆ, ಮತ್ತೆ ಅದಕ್ಕೆ ಒಬ್ಬವನಿಂದ ಸುಮಾರು 3 ತಾಸಿನ 3,000 ಗಿಡ ನಾವು ಸ್ಪ್ರೇ ಮಾಡ್ತೀವಿ. ಯಾಕೆ ಅದನ್ನ ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ ಮೂವಿಂಗ್ ಆಗೋದ್ರಿಂದ ಲೇಬರ್ ಓರಿಯಂಟ್ ಕಡಿಮೆ ಆಕತಿ, ಅದನ್ನ ಮಾಡ್ತೀವಿ. ನಾವು ಇಲ್ಲಿ ಸುಮಾರು 50-60 ಕಿಲೋ ನಾವು ಒಂದು ಗಿಡಕ್ಕೆ ಬೆಳೆಯುತ್ತೀವಿ ಅಂತ ಇದೈತಿ. ಈಗಾಗಲೇ ಮೊನ್ನೆ ಬಂದಂತ ನನ್ನ ತೋಟದೊಳಗೆ 1 ಎಕರೆಗೆ 16 ಟನ್ ನಾವು ಬೆಳೆದು ಬೆಳಿದೀವಿ. ಅಂದ್ರೆ 55 ಕಿಲೋಕ್ಕಿಂತ ಮೇಲೆ ಬಂತು, 64 ರೂಪಾಯಿ ನಾವು ಜಗದ ಮೇಲೆ ಇಲ್ಲಿ ಮಾರ್ಕೆಟ್ ಮಾಡಿದೀವಿ. ಅಂದ್ರೆ ಸುಮಾರು 10 ಲಕ್ಷ ನಮಗೆ ಒಂದು ಇಳುವರಿ. ಈಗ ಇಷ್ಟೆಲ್ಲ ಮಾಡಿ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ತುಂಬಾ ಸಂತೋಷ ಕೆ ಟಿ ಪಾಟೀಲ್ ಅವರೇ. ಆದರೆ ಇವನ್ನ ನೀವು ಮಾರಾಟವನ್ನು ಇಲ್ಲೇ ಮಾಡೋಕ್ಕಿಂತ ಬೇರೆ ಮಹಾನಗರಗಳಿಗೆ ಅಥವಾ ಬೆಂಗಳೂರು ಇಂಥಲ್ಲೆಲ್ಲ ಮಾರಾಟವನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಮಾರಾಟ ಮಾಡೋದ್ರಿಂದ ತಮಗೆ ಹೆಚ್ಚಿನ ಲಾಭ ಸಿಗ್ಬೋದಲ್ಲ? ಈಗ ಏನಾಗತ್ತಂದ್ರೆ ನಮ್ಗೆ ಸಾಧನ ಅಂದ್ರೆ ಸಂಪರ್ಕ ಸಾಧನ ಇರೋದ್ರಿಂದ ದಿನನಿತ್ಯ ಮದ್ರಾಸು, ಬೆಂಗಳೂರು, ಕಲ್ಕತ್ತಾ, ವಿಜಯವಾಡ, ಹೈದರಾಬಾದ್ ಎಲ್ಲಾ ಕಡೆ ನಾವು ವ್ಯಾಪಾರಿಗಳಿಂದ ಸಂಬಂಧ ಇಟ್ಕೊಂಡು ಅಂದ್ರೆ ಫೋನ್ ಮ್ಯಾಗ ಏನ್ ರೇಟ್ ಐತಿ ಇವತ್ತಿನ ಕೇಳ್ಕೊಂಡ ಆಯ್ನ ಅವರೇಜ್ ಸಾಗಾಣಿಕೆ ಮತ್ತು 200 ರೂಪಾಯಿ ಖರ್ಚನ ಕಮಿಷನ್ ತೆಗೆದು ಇಲ್ಲೇ ಏನು ಬೀಳ್ತತಿ 1 ರೂಪಾಯಿ ಹೆಚ್ಚು ಕೊಮ್ಮ ನಾವು ಇಲ್ಲಿ ಬಾರ್ಗಿಂಗ್ ಮಾಡಿ ಕೊಡುವಂತ ಪದ್ಧತಿ ಐತಿ. ಇಲ್ಲಿ ಮಾಡೋದ್ರಿಂದ ನಮ್ಗೆ ಏನೈತಿ ಒಂದು ತಲೆಯಡ್ಡ ಏನಿರ್ತಿಲ್ಲ, ಮಾರಾಟ ಮಾಡಿ ಅಲ್ಲಿ ಹೋದ್ಮೇಲೆ ರೇಟ್ ಬಿತ್ತು ಎತ್ತು ಅಂತ ಅನ್ನೋದು ಬೇಡ ಅಂತ ಅನ್ನೋ ದೃಷ್ಟಿಯಿಂದ ಆಯಾ ದಿನಕ್ಕೆ ಅನುಗುಣವಾಗಿ ರೇಟನ್ನು ವೇರಿಯೇಷನ್ ಮಾಡ್ಕೊಂಡು ಇಲ್ಲೇ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿ ನಾವು. ಈಗ ತುಂಬಾ ಸಂತೋಷ ಇಷ್ಟೊಂದು ಎಲ್ಲ ಮಾಹಿತಿಯನ್ನ ಮಾಡಿಕೊಟ್ರಿ. ಒಂದು ತಾವು ಹೇಳಿದ್ರಿ ಆಗಲೇ ನಮಗೆ, ಅಂದ್ರೆ ನಾನು SSLC ವರೆಗೆ ನಾನು ಶಿಕ್ಷಣವನ್ನು ಮುಗಿಸಿ ಸರಿಯಾಗಿ 18 ವರ್ಷಕ್ಕೆ ನಾನು ಕೃಷಿಗೆ ಬಂದೆ ಅಂತ ಹೇಳಿ. ತಾವು ಶಿಕ್ಷಣವನ್ನ ಇನ್ನೂ ಮುಂದುವರಿಸಬಹುದಾಗಿತ್ತು, ಶಿಕ್ಷಣವನ್ನ ಮುಂದುವರಿಸಲಿಲ್ಲ, ಯಾಕೆ? ಅದರ ಜೊತೆಗೆ ತಮ್ಮ ಕುಟುಂಬದ ಒಂದಿಷ್ಟು ಪರಿಚಯ ಮಾಡಿಕೊಡ್ಬೇಕು. 1972 ಮೇದಾಗ ನಮ್ದು SSLC ಮುಗಿದ ಮೇಲೆ ನಾವು ದೊಡ್ಡ ಕುಟುಂಬ, ನಮ್ದು ಹೆಚ್ಚಾಗಿ ನೀರಾವರಿ ಅವಲಂಬಿತ ನಮ್ದು ಎಲ್ಲ ತೋಟ ಇರೋದ್ರಿಂದ ನಮ್ದು ಇವಾಗ ತಿಮ್ಮನಗೌಡರು ನೀರಾವರಿ ಒಳಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇಲ್ಲಿ ನಮ್ಮಲ್ಲಿ 42ನೇ ಇಸ್ವಿ ಅಂತ ಅಂದ್ರೆ ಸಜ್ಜಿ ಬರ ಅಂತ ಏನಿತ್ತು ಆವಾಗಿಂದ ನಮ್ಮ ತೋಟ ಮಟ್ಟಿ ಹೊಡೆದು ನಾವು ತೋಟ ಮಾಡಿದ್ವಿ. ಅದಾದ್ಮೇಲೆ ಆಯಿಲ್ ಇಂಜಿನ, ಅದಾದ್ಮೇಲೆ ವಿದ್ಯುತ್ ಮೋಟರ್ ಚಾಲಿತ ಬಂದವು. ಆವಾಗ ನಾವು ದೊಡ್ಡ ಕುಟುಂಬ ಇರೋದ್ರಿಂದ ಆ ಶಿಕ್ಷಣಕ್ಕೆ ಅಷ್ಟು ಒತ್ತಿದ್ದಿದ್ದಿಲ್ಲ. ನಾವು ರೈತಾಪಿ ವರ್ಗರು ದೊಡ್ಡ ಕುಟುಂಬ ಇರೋದ್ರಿಂದ ನಾವೆಲ್ಲರೂ ನಾವು ಶಾಣ್ಯರಿದ್ರಿಂದ ರೈತರು ನಮಗೆ ಒಕ್ಕಲಿತನಕ ಜಾಯಿಂಟ್ ಮಾಡಿದ್ರು. ನಾವು 74ಕ್ಕೆ ನಾವು ಹತ್ತಿ ಬೆಳೆಯಾಕತ್ತಿದ್ದೆವು, ಹತ್ತಿ ಆಗ ಸೀಡ್ ಮಾಡಾಕತ್ತಿದ್ದೆವು. ವರಲಕ್ಷ್ಮಿ ಬಂದಿತ್ತು ಆವಾಗ 600 ರೂಪಾಯಿ ಕಿಲೋ ಬೀಜದಾಗ ನಾವು ಸೀಡ್ ಮಾಡಿದ್ವಿ. ಅದು ಮುಂದೆ ಬದಲಾವಣೆ ಆಯ್ತು, 700 ಬಂತು, 300 ಬಂತು ಬೇರೆ. ಅದಾದ್ಮೇಲೆ ನಾವು ಸುಮಾರು 83, 84, 85 ತನಕ ಹತ್ತಿ ಬೆಳೆದ್ವಿ. ವರಲಕ್ಷ್ಮಿ ಬಂತು, DCH ಬಂತು, DCH 36 ಬಂತು. ಸುಮಾರು 17 ಕ್ವಿಂಟಲ್ ನಾವು 1 ಎಕರೆಗೆ ನಮ್ಮಲ್ಲಿ ಸುಮಾರು ರೈತರು ಸುಮಾರು ಒಂದು 10-20 ರೈತರು ನಾವು 17 ಕ್ವಿಂಟಲ್ 1 ಎಕರೆಗೆ ಬೆಳೆದಿವಿ ಆಗ. ಬಟ್ ರೇಟ್ ಮಾತ್ರ 500-550 ರೂಪಾಯಿ ಸಿಗ್ತಿತ್ತು. ಅದಾದ್ಮೇಲೆ ಇಳುವರಿನ ಕಡಿಮೆ ಆಯ್ತು, ನಾವು ಆ ಹಂತಿಯಿಂದ ಬಿಟ್ಟಿವು. ಅದಾದ್ಮೇಲೆ ರೇಷ್ಮೆ ಬೆಳೆನೂ ಮಾಡಿದ್ದೆ ನಾನು 10 ವರ್ಷ, 80ರಿಂದ 94 ತನಕ 15 ವರ್ಷ ನಾನು ರೇಷ್ಮೆ ಬೆಳೆಗೆ ಬೆಳೆ ಮಾಡ್ತಿದ್ನಿ. ಅದ್ರ ಜೊತೆಗೆ ನಾವು ಬಿಜಾಪುರ ಮಿಲ್ಕು ಡೈರೆಕ್ಟ್ ಇರೋದ್ರಿಂದ ಹೈನುಗಾರಿಕೆನೂ ನಮ್ಮಲ್ಲಿ ಒಂದು ಸೊಸೈಟಿ ಇತ್ತು. ನಾವು ಸುಮಾರು 4ರಿಂದ 5 ದನ ಮಾಡಿ ಊರಾಗೆಲ್ಲನೂ ರೈತರು ಸುಮಾರು 100ರಿಂದ 200 ಲೀಟರ್ ಹಾಲನ್ನು ಇಲ್ಲಿಂದ ನಾವು ಬಿಜಾಪುರ ಮಿಲ್ಕು ನೆನಕ್ಕೆ ಕೊಡ್ತಿದ್ದೆವು ಇಲ್ಲಿ. ಯಾಕಂದ್ರೆ ನಾವು ರೇಷ್ಮೆ ಬೆಳೆಗಾರನೂ ಇದ್ದೀವಿ, ಅದ್ರ ಜೊತೆಗೆ ಹೈನುಗಾರಿಕೆನೂ ಇದ್ದೀವಿ, ಅದ್ರ ಜೊತೆಗೆ ತೋಟಗಾರಿ ಬೆಳೆಗಳಂತ ದಾಳಿಂಬೆ ಇರ್ಬೋದು, ಚಿಕ್ಕು ಇರ್ಬೋದು, ಲಿಂಬಿ ಇವನ್ನೆಲ್ಲ ನಾವು ಬೆಳೀತಿದ್ದೀವಿ. ಆಗ ಮೊಟ್ಟ ಮೊದಲ 1860ರಿಂದ 1880 ಇಲ್ಲಿ ಏನು ಜಿಲ್ಲಾ ಪ್ರದೇಶ ಕ್ಷೇತ್ರ ಇರೋದ್ರಿಂದ ಇಲ್ಲಿ ಆವಾಗ ಬಿಜಾಪುರಕ್ಕಿಂತ ಪೂರ್ವದಾಗ ಜಿಲ್ಲಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಬೆಳೆ ಚಿಕ್ಕ ಬೆಳೆಗಾರ ಭಾಳಷ್ಟು ಇದ್ವಿ. ಇಲ್ಲಿ ಸುಮಾರು ಇಲ್ಲಿ ನಾವು ಈಗ 4 ವರ್ಷದಾಗ ಕಡಿಮೆ ಆಯ್ತು. ಅದಕ್ಕೆ ಮೊದಲ ವಾರ 5-6 ಸಾವಿರ ಚೀಲ ಚಿಕ್ಕು ಚೀಲ ಇಲ್ಲಿ ಕೂರ್ತಿದ್ವಿ ಕಲಾಯಿಗೆ ಒಳಗೆ. ಆ ಚಿಕ್ಕು ಮತ್ತು ದಾಳಿಂಬ್ರಿ ಬೆಳೆಗೆ ಮಾರಾಟಕ್ಕೆ ತೊಂದರೆ ಆದಾಗ ಸಮಾನ ಮನಸ್ಕರೆಲ್ಲರೂ ಕೂಡ್ಕೊಂಡು ಒಂದು ಸಂಘ ಮಾಡಿದ್ವಿ, ಹಣ್ಣು ಬೆಳೆಗಾರರ ಸಂಘ ಅಂತೇಳಿ. ಅದು 10 ವರ್ಷ ಮಾಡಿದ ಮೇಲೆ ನಮ್ದೇ ಆದಂಥ ಒಂದು ಹಣ್ಣು ಬೆಳೆಗಾರದ ಅಂದರೆ ದಾಳಿಂಬ್ರಿ ಬೆಳೆಗಾರದ ಒಂದು ವಿದ್ಯಾಸಂಸ್ಥೆ ತಯಾರು ಮಾಡಿವಿ. ನಾವು ಸುಮಾರು 1500 ವಿದ್ಯಾರ್ಥಿಗಳು ಇವತ್ತಿನ ದಿವಸ ಅಲ್ಲಿ ಆ ಶಾಲೆಯೊಳಗೆ ಕಲಿಸುವಂಥ ವ್ಯವಸ್ಥೆ ಐತಿ. ನಮ್ಮ 2 ವರ್ಷ ಸಂಸ್ಥೆ ದೇವನಾಳ ತುಳಸಿಯೇರಿ ಕಲಾಗಿ ಅಂಕಲಿ ಉದ್ಗಟ್ಟಿ ಶಾರದಾ ಈ ಭಾಗದಿಂದ ರೈತರು ಮಕ್ಕಳು ಆ ಶಾಲೆಯೊಳಗೆ ದಿನ ಅಂತಂದ್ರೆ ಆ ಶಾಲೆಯೊಳಗೆ ಕಲಿತಂಥ ವಿದ್ಯಾರ್ಥಿಗಳು ಭಾಳ ಜನ ಇವತ್ತು ಹೊರದೇಶದಾಗ ಮತ್ತು ಬೇರೆ ಬೇರೆ ಕ್ಷೇತ್ರದೊಳಗೆ ನೌಕರಿ ಮಾಡುವಂಥ ಒಂದು ವ್ಯವಸ್ಥೆ ಆಗೈತೆ. ರೈತರ ಬೆಳೆದಂಥ ಶಾಲೆ ಅಂತ ಹೇಳ್ಕೊಳಕ್ಕೆ ಇಡೀ ಜಿಲ್ಲೆಯೊಳಗೆ ಮೊಟ್ಟ ಮೊದಲನೇ ಶಾಲೆ ಅಂತ ಹೇಳ್ಬೋದು. ಅದ್ರ ಜೊತೆಗೆನ ಅಲ್ಲಿ ಒಳ್ಳೆಯ ಗುಣಮಟ್ಟ ಅಂದ್ರೆ ಸುಮಾರು 95-96% ಜನ ವಿದ್ಯಾರ್ಥಿಗಳು ಪ್ರತಿ ಸತ ಅಲ್ಲಿ ಪಾಸ್ ಆಕಾರ. ಅದ್ರ ಜೊತೆಗೆ ಮೊದಲನೇ ರ್ಯಾಂಕ್ದಾಗ ಭಾಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಕಾರ. ತುಂಬಾ ಸಂತೋಷವಾದ ಒಂದು ವಿಷಯವನ್ನ ಹೇಳಿದ್ರಿ ಕೆಟಿ ಪಾಟೀಲ್ ಅವರೇ. ಈಗ ಅದರ ಜೊತೆಗೆ ತಾವು ತೋಟಗಾರಿಕೆ ಬೆಳೆಯನ್ನು ಬೆಳೀತಾನೆ ಅಂತ ಹೇಳಿದ್ರಿ. ತೋಟಗಾರಿಕೆ ಬೆಳೆಗಳಲ್ಲಿ ಚಿಕ್ಕು ಕೂಡ ಒಂದು. ಈ ಚಿಕ್ಕುದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಚಿಕ್ಕು ಯಾವ ರೀತಿ ಬೆಳೀತಿದ್ರಿ, ಅದಕ್ಕೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿಯನ್ನ ಹದ ಮಾಡುವ ಒಂದು ಪದ್ಧತಿ ಇರ್ತದೆ, ಮೊದಲಿಂದ ಬಂದಂತ ಪದ್ಧತಿ ಇದು. ಭೂಮಿಯನ್ನು ಯಾವ ರೀತಿ ಹದ ಮಾಡ್ತಿದ್ರಿ, ಹದ ಮಾಡಿದ ನಂತರ ಅದನ್ನ ಸಸಿ ನೆಡ್ತಿದ್ರಿ ಅಥವಾ ಬೀಜ, ಇದು ಯಾವ ರೀತಿ ಮಾಡ್ತಿದ್ರೆ ಸ್ವಲ್ಪ ತಿಳಿಸ್ಕೊಡ್ಬೇಕು ನಮಗೆ. ಚಿಕ್ಕು ಇಲ್ಲಿ ಸುಮಾರಾಗಿ 100-120 ವರ್ಷದ ಗಿಡ ಕಲಾಗಿ ಭಾಗದಾಗದಾವ. ಅದು ನೋಡ್ಕೊಂಡು ನಮ್ಮಲ್ಲಿ ಸುಮಾರು 40 ವರ್ಷದ ಗಿಡಗಳು ನಮ್ಮ ತೋಟದಾಗ ಅದಾವೆ. ಅದು 40 ವರ್ಷ ಅಂದ್ರೆ 1 ಎಕರೆಗೆ ನಮ್ಮಲ್ಲಿ 30-30 ಹಚ್ಚು, 28-30 ಹಚ್ಚು, ಬೇರೆ ಬೇರೆ 40-40 ಗಿಡ ಕುಂದಿರ್ತಾವ. ಗುಟಿ ಪದ್ಧತಿಯಿಂದ ಬಂದಂತ ಅವು ಗಿಡ ಕಲಮ್ ಅಂತ ಏನ್ ಮಾಡ್ತಾರವು, 1 ಕಾಲಿಪತಿ, 2 ಕ್ರಿಕೆಟ್ ಬಾಲ್, 2 ಮಾತ್ರ ಇಲ್ಲಿ ನಮ್ಮಲ್ಲಿ ತಳಿ ಚಾಲ್ತಿ ಇದ್ದಂತವು. ಸುಮಾರು ದೊಡ್ಡ ಗಿಡ ಆದ್ಮೇಲೆ ಅದಕ್ಕೆ ಹರಿಯೋ ಲೇಬರ್ ಚಾರ್ಜ್ ಇವೆಲ್ಲ ಓರಿಯಂಟೆಡ್ ದಾಳಂಬ್ರಿ ಬಂದ್ಮೇಲೆ ಅದರದ್ದು ಉತ್ಪನ್ನ ಬಹಳ ಆಗುದಿಲ್ಲ ಅಂತಂದ ಬಹಳಷ್ಟು ಜನ, ಸುಮಾರು 50% ಜನ ಅದ್ರ ರೈತರು ಚಿಕ್ಕುನ ತೆಗೆದು ಹಾಕಿದ್ರಿ. ಅದಕ್ಕೆ ಯಾಕಂದ್ರೆ ಪ್ಯಾಕಿಂಗ್ ಮಾಡುವಾಗ ಅಲ್ಲಿ 1-2 ದಿವಸದಾಗ ಮಾರಾಟ ಆಗ್ಬೇಕು. ಬ್ಯಾಸಿ ಒಳಗಂತೂ ಭಾಳ ಸಮಸ್ಯೆ ಆಗುತ್ತೆ. ಅದಕ್ಕೆ ರೈತ ಭಾಳ ಜನ ಈಗ ಅದನ್ನ ರೈತ ಚಿಕ್ಕು ಹಾರ್ವೆಸ್ಟ್ ಮಾಡೋದು ಪೂರ ಬಡಿಗೆ ತೆಗೆದೇ ಹೋಗಿದ್ರೆ ಚಿಕ್ಕುವನ್ನ ತೆಗೆದು ಬಿಟ್ಟಿದೀವಿ ಅಂತ ಹೇಳಿದ್ರಿ. ಅದರ ಜೊತೆಗೆ ತಾವು ಲಿಂಬೆನೂ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ. ಲಿಂಬೆ ಬೇಸಾಯವನ್ನ ಯಾವ ರೀತಿ ಮಾಡ್ತಿದ್ರಿ, ಮತ್ತೆ ಇದು ಯಾವಾಗ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಲಿಂಬೆ ಅಂತ ನಮ್ಮ ಊರಾಗ ಸುಮಾರು 1950 ಸಾಲಿನೊಳಗೆ ನಮ್ಮಲ್ಲಿ ಲಿಂಬೆ ನಮ್ಮ ತೋಟದಾಗಿದ್ದು. ನಾವು ಹುಟ್ಟುಕಿತ ಪೂರ್ವದಾಗ ನಮ್ಮಲ್ಲಿ ಪ್ರಮುಖವಾಗಿ ನಮ್ಮ ಬೆಳೆದಂತ ಲಿಂಬೆಗಳು ಬೆಳಗಾವ್ ಮಾರ್ಕೆಟ್ ಮತ್ತು ಬಾಗಲಕೋಟೆ ಮಾರ್ಕೆಟ್ಗೆ. ಬೆಳಗಾವ್ಕ ನಮ್ಮಲ್ಲಿ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಗಿಡ ದಿನನಿತ್ಯ ವಾರದಾಗ 2 ಸಲ ಆ ಬಜಾರ್ಗೆ ಹೋಗುವಂತ ವ್ಯವಸ್ಥೆ ಐತಿ. ಅಲ್ಲಿ ಟ್ರಕ್ ಬಂದ ನಮ್ದೋ ಒಂದು ಸಂಸ್ಥೆಯಿಂದ ಇಲ್ಲಿ ಟ್ರಕ್ ಬರ್ತಾವ, ಟ್ರಕ್ ತುಂಬಕೊಂಡು ಹೋಗ್ತಾವ, ಮಾರ್ಕೆಟ್ ಅವರ ಪಟ್ಟಿನೂ ತರ್ತಾವ ತರುವಂತ ವ್ಯವಸ್ಥೆ ಐತಿ. ಸುಮಾರು 700 ಗಿಡ ಅದಕ್ಕೆ 16, 18, 20 ಬೇರೆ ಬೇರೆ ಸೈಜ್ದೊಳಗೆ ರೈತರು ತಮ್ಮ ಭೂಮಿ ಫಲವತ್ತತೆ ಇದ್ರೆ ಸ್ವಲ್ಪ ಸೈಜ್ ದೊಡ್ಡ ಕೊಡ್ತಾರೆ, ಫಲವತ್ತತೆ ಇಲ್ದವರು 15, 14, 15, 16 ಹಿಂಗೆ ಬೆಳೆ ಬೀಳ್ತಾರೆ. ಅದು 25-30 ವರ್ಷಕ್ಕೆ ಗಿಡ ತಮ್ಮ ವ್ಯವಸ್ಥೆ ಕಾಣ್ತಾವ ಅಂದ್ರೆ ಬಾಧಕ ಸಿಡಿ ಯಾವುದು ಅವು ಇಲ್ಲ ಬರ್ತಾವ. ಇವು ದಾಳಂಬ್ರಿನೂ ಅಷ್ಟ 10 ವರ್ಷದ ಒಳಗನೆ ಇವು ಬಾಧಕ. ಬಟ್ ಚಿಕ್ಕು ಮಾತ್ರ 100 ವರ್ಷಗಳಲ್ಲಿ ಅದು ಬೆಳೆಯುವಂತ ಬಹುವಾರ್ಷಿಕ ಬೆಳೆ ಅದ ಬಹಳಷ್ಟು ಕಡೆ ಚಿಕ್ಕು ಮತ್ತು ತೆಂಗು. ಈಗ ತಾವು ಹೇಳಿದ್ರಿ ಲಿಂಬೆಗೂ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತವೆ, ರೋಗಗಳು ಬರ್ತವೆ, ಮತ್ತೆ ಕೀಟಗಳದೊಂದು ತೊಂದರೆ ಬರ್ತದೆ ಅಂತ ಹೇಳಿದ್ರಿ. ಈಗ ಲಿಂಬೆಗೆ ರೋಗ ಬಂದಾಗ ಇದನ್ನ ಯಾವ ರೀತಿ ತಾವು ನಿಭಾಯಿಸ್ತಿದ್ರಿ? ನಿಂಬಿಗೆ ರೋಗ ಅಂತ ಬಹಳ ಬರುದಿಲ್ಲ, ನಿಂಬಿಗೆ ಬಹಳ ಆದ್ರೆ ನಿಮ್ಗೆ ಅದು ನಾವು ಇದಂತೀವಿ ಅದಕ್ಕೆ ಕ್ಯಾಂಕ್ರೀಜ್ ಅಂತೀವಿ ಅದಕ್ಕೆ, ಅಥವಾ ನಾವೇನ್ ದುಂಡಾನು ಅಂತೀವಿ ಅದಕ್ಕೂ ಒಂದು ಬರ್ತೈತಿ. ಇಲ್ಲಂತಲ್ಲ, ಬಟ್ ಅದಕ್ಕೆ ನಾವು ಬೋರ್ಡು ಹೊಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ಕೊತೀವಿ ಅಷ್ಟೇ, ಬೇರೆ ಅದಕ್ಕೆ ಏನಿಲ್ಲ. ಹಾಕುವಂತ ಅದಕ್ಕೆ ರಾಸಾಯನಿಕ ಗೊಬ್ಬರ ಅಂತ ಯಾರು ಯಾವ ರೀತಿ ಹಾಕೋದಿಲ್ಲ, ಹೆಚ್ಚಾಗಿ ಅದಕ್ಕೆ ಕಾಂಪೋಸ್ಟ್ ಮತ್ತು ತಿಪ್ಪಿ ಗೊಬ್ಬರ ಮಾತ್ರ ಹಾಕ್ತೀವಿ ಅದಕ್ಕೆ. ಅಂದ್ರೆ ಈಗ ತಾವು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ರೆ, ನೀವು ಒಂದು ಸಂದರ್ಶನದಲ್ಲಿ ಹೇಳುವ ಒಂದು ಇದರ ಪ್ರಕಾರ ಅಂತಂದ್ರೆ ಸಂಪೂರ್ಣ ತಾವು ಮಾಡೋದು ಎಲ್ಲ ಸಾವಯವ ಪದ್ಧತಿಯಲ್ಲಿ? ಸಾವಯವ ಅಂತ ದಾಳಂಬ್ರಿ ಮಾತ್ರ ಸಾವಯವ ಹೋಗುದಿಲ್ಲ, ಅದು ದಾಳಂಬ್ರಿಗೆ ಮಾತ್ರ ನಾವು ಆಧುನಿಕ ಪದ್ಧತಿ ಮಾಡಬೇಕು. ಸರ್ಕಾರಿ ಗೊಬ್ಬರನ ಹಾಕಬೇಕು, ತಿಪ್ಪಿ ಗೊಬ್ಬರನ ಹಾಕಬೇಕು, ಅದಕ್ಕೆ ಏನೇನು ಕಾಲಕ್ಕೆ ತಕ್ಕಂತೆ ಅದಕ್ಕೆ ಯಾವ ರೋಗ ಬರ್ತಾವ, 2 ಫಂಗಿಸೈಡ್ ಮತ್ತು ಇನ್ಸೆಕ್ಟ್ ಏನು ಬರ್ತೈತಿ ಅವ್ಕೆ ಹೊರತುಪಡಿಸಿ ದುಂಡಾನು ರೋಗ ಬಂದೈತಿ. ದುಂಡಾನು ಮಾತ್ರ ನಾವು ಮಾಡುವಂತ ಮೊದಲ ಸದೃಢವಾಗಿ ಗಿಡ ಬೆಳೆಸ್ಕೋಬೇಕಾಗತ್ತೆ. ನಾವು ಬರೀ ದುಂಡಾನು ಬಂತಂದ್ರೆ ಬಿಡಕ್ಕಾಗುದಿಲ್ಲ, ಅದಕ್ಕೆ ತಿಪ್ಪಿ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಸದೃಢ ಮಾಡ್ಕೊಂಡು ಮಾತ್ರ ಅದಕ್ಕೆ ರೆಸ್ಟ್ ಕೊಟ್ಟು ಅದಕ್ಕೆ ನಾವು ಬೆಳೆ ತಕ್ಕೊಂಡ್ವಿ ಅಂದ್ರೆ ದುಂಡಾನು ಕಡಿಮೆ ಆಗುತ್ತೆ. ದುಂಡಾನ ರೋಗ ಅಂತ ಅದ್ರೊಳಗ ನಾವು ಕಡಿಯಕ್ಕಾಗಬೇಕು, ಯಾಕೆ ಟಿವಿ ಇದ್ದಂಗ ಯಾವಾಗ ಬರ್ತದೋ ಯಾವಾಗ ಹೋಗುತ್ತೋ ಇಲ್ಲ, ವಾತಾವರಣದಾಗ ವೀರಕೊಂಬೆ ಆದಾಗ ಹೆಚ್ಕೊಂಬಾದಾಗ ದುಂಡಾನ ರೋಗ ಬಂದೇ ಬರ್ತೈತಿ. ಇವತ್ತಿಗೂ ಅದ್ರೊಳಗೆ ನಾವು ಕಡಿಯಕ್ಕಾಗಬೇಕು ಅಂತ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಒಳಗೆ ನಾವು ರೈತರಿದ್ದೀವಿ ಇವತ್ತಿನ ದಿವಸ. ಈಗ ಇಂತ ಕ್ಲಿಷ್ಟಕರವಾದಂತ ಬೆಳೆಗಳು ಮತ್ತೆ ಬೆಳೆಗಳಿಗೆ ಬರುವಂತ ರೋಗಗಳು ಅದೆಲ್ಲ ರೋಗಗಳ ಜೊತೆಗೆ ತಾವು ಒಂದು ದಿನನಿತ್ಯ ಹೋರಾಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ದಿನನಿತ್ಯ ಹೋರಾಟದ ಜೊತೆಗೆ ತಮ್ಮ ಅನುಭವ ಸಾಕಷ್ಟು ಇದೆ, ಯಾಕಂದ್ರೆ ತಾವು ಚಿಕ್ಕವರಿಂದನೂ ಕೃಷಿಯನ್ನ ಮಾಡುತ್ತಾ ಬಂದಂತವ್ರು. ಈಗ ತಮ್ಮ ಸಂದರ್ಶನವನ್ನ ಕೇಳಿ ಯಾರಾದರೂ ರೈತರು ಅಥವಾ ಯುವ ರೈತರು ನಾನು ಇವರ ಸಂದರ್ಶನವನ್ನ ಕೇಳಿ ಪ್ರೇರೇಪಿತರಾಗಿ ನಾನು ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅಥವಾ ನಿಮ್ಮ ಹತ್ರ ಬಂದು ಮಾಹಿತಿ ತಗೋಬೇಕು ಅಂತಂದ್ರೆ ತಾವು ತಮ್ಮ ಮೊಬೈಲ್ ಸಂಖ್ಯೆ ಒಂದು ನಮಗೆ ತಿಳಿಸಿಕೊಡಬೇಕು. ಆಮೇಲೆ ಅದರ ಜೊತೆಗೆ ನೀವು ಯಾವ ಸಮಯದಿಂದ ಖುದ್ದಾಗಿ ನಿಮಗೆ ಭೇಟಿಯಾಗಬೇಕು ಅಂತ ಏನಾದರೂ ಯುವ ರೈತ ಬಯಸಿದರೆ ಯಾವ ಸಮಯದಿಂದ ಯಾವ ಸಮಯದಲ್ಲಿ ತಮಗೆ ಬಂದು ಭೇಟಿ ಆಗಬಹುದು ಅವರು? ರೈತರಿಗೆ ಸಮಯನೇ ಇಲ್ಲ ಇದಕ್ಕೆ. ಎದ್ ಕುಲೆಯಿಂದ ರಾತ್ರಿ ಮನ್ಕೊಳ್ತಾನ ರೈತರು ಓಪನ್ ಇರ್ತೀನ. ಎಲ್ಲಿ ಯಾರಿಗೂ ಇದಕ್ಕೆ ಆಫೀಸರ್ ನಮ್ಗೇನು ಇಲ್ಲ, ಬೈಂಡಿಂಗ್ ಇಲ್ಲ. ಯಾವಾಗ ಬೇಕಾದರೂ ಫೋನ್ ನಂಬರ್ ಕೊಡ್ತೀವೋ, ನನ್ನ ಫೋನ್ ನಂಬರ್ 9880803601. ಎಲ್ಲ ಕಡೆ ಅಡ್ಡಾಡ್ತಿದ್ವಿ ನಾವು, ಎಲ್ಲಿ ಫೋನ್ ಮಾಡಿದ್ರು. ನಾವು ಈಗಾಗಲೇ ನಾನು ಸಾರ್ವಜನಿಕ ಜೀವನದಾಗ ಭಾಳಷ್ಟು ರೈತರು ನಮ್ಮನ್ನು ನೋಡಿ ಅನುಕರಣೆ ಮಾಡಿದವರು ಅದಾರ. ಬಾಕಿ ಸಾಕಷ್ಟು ಜನ ದಾಳಿಂಬೆ ಹಚ್ಚಾರ, ಸಾಕಷ್ಟು ಜನ ಲಿಂಬೆ ಹಚ್ಚಾರ, ಚಿಕ್ಕು ಹಚ್ಚಾರ. ನಮ್ಮನ್ನು ನೋಡಿ ನಾವು ನಮ್ಮ ಆಜುಬಾಜು ಇದ್ದಂಥ ರೈತರಿಗೆ ನಾವು ಮಾರ್ಗದರ್ಶನ ನೀಡಿ ಅವರೂ ಕೂಡ ಬೆಳೆ ಬೆಳೆಯುವಂಥ ಅನುಕೂಲ ಮಾಡಿಕೊಡ್ತಾ ಬಂದಿವು. ಇನ್ನು ಯಾರಾದರೂ ಯುವ ರೈತರು ಮುಂದೆ ಬಂದು ಮಾಡಿದರೆ ಅವ್ರಿಗೆ ನಾನು ಖಂಡಿತವಾಗಿಯೂ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಥವಾ ಸಹಾಯ ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ರೇಡಿಯೋ ಮುಖಾಂತರ ತಮಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಈಗ ಈಗಿನ ಯುವ ಜನತೆಯಲ್ಲಿ ನಾವು ನೋಡ್ತಾ ಇದ್ರೆ ತಾವು ನೋಡ್ತಾ ಇರ್ತೀರಿ ನಮಗಿಂತ ಹಿರಿಯರು, ತಾವು ಈ ಕೃಷಿಯಲ್ಲಿ ಕೂಡ ಹಿರಿಯರು, ಈಗ ತಾವು ನೋಡ್ತಾ ಇರ್ತೀರಿ ಈಗಿನ ಯುವ ಜನತೆ ಕೃಷಿ ಅಂದ್ರೆ ಬೇಡ, ಕೃಷಿಯಲ್ಲಿ ಲಾಭ ಬರೋದಿಲ್ಲ, ಒಮ್ಮೊಮ್ಮೆ ಆಗೋದು ನಷ್ಟನೇ ಜಾಸ್ತಿ ಅನ್ನುವಂತ ಒಂದು ಮನೋಭಾವನೆ ಇದ್ದಂತ ಯುವ ಜನತೆ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ. ನಾವು ಸರ್ಕಾರಿ ನೌಕರಿಯನ್ನ ಮಾಡಬೇಕು ಅಂದ್ರೆ ಪ್ರತಿ ತಿಂಗಳ ನಮಗೆ ಸಂಬಳ ಸಿಗತ್ತೆ ಅನ್ನುವಂತ ಮನೋಭಾವನೆ ಈಗಿನ ಯುವ ಜನತೆಯಲ್ಲಿ ಇದೆ. ಅಂತ ಯುವ ಜನತೆಗೆ ಏನ್ ಹೇಳ್ತೀರಿ ತಾವು? ನಾನು ರೈತ ಕುಟುಂಬದಿಂದ ಬಂದ ಒಂದ್ ಮೇಲೆ ನನ್ನ ಮನೆಯಾಗ ನನ್ನ ಮಗ ಒಬ್ಬ ಹಿರಿಯ ಮಗ ಬಿ ಎಸ್ ಸಿ ಆದವಂದನ, ಇನ್ನೊಬ್ಬ ಮಗ ಬಿ ಎ ಎಂ ಎಸ್ ಡಬ್ಲ್ಯೂ ಆದವಂದನ. ಇಬ್ರು ಸರ್ಕಾರಿ ನೌಕರಿ ಬಿಟ್ಟು ಒಬ್ಬ ಮಗ 10 ಎಕರೆ ತೋಟ ನೋಡ್ಕೊಂಡು ನಾವು ಕನಿಷ್ಠ 1 ಎಕರೆಗೆ 15-16 ಟನ್ ಬೆಳೆಯುವಂತ ಹಿರಿಯ ಮಗ ಮಾಡ್ತಾನೆ. ಸಣ್ಣ ಮಗ ಅದ್ರ ಕೂಡ ಒಂದು ನಾವು ಫರ್ಟಿಲೈಸರ್ ಅಂಗಡಿ ಬಾಗಲಕೋಟೆಗೆ ಹಾಕಿವಿ. ಅವ್ ಅದ್ರ ಕೂಡ ಇನ್ನೊಂದು 20 ಎಕರೆ ಅವ್ನು ನೋಡ್ಕೋತಾನೆ, 10 ಎಕರೆ 1, 10 ಎಕರೆ 1. ನಾವು ಕಲಿತ ಮೇಲೆ ಒಕ್ಕಲತನ ಮಾಡಬಾರ್ದು ಅಂತಿಲ್ಲ, ಯಾವ ಕಲಿತ ಮಾಡ್ತಾನ ಅವ ಇನ್ನೂ ಇದ್ರೊಳಗೆ ಸುಧಾರಣೆ ಮಾಡಕ್ ಸಾಧ್ಯ ಐತೆ ಅನ್ನುವಂತ ಮಾತನ್ನ ಹೇಳ್ತೀನಿ. ನಮ್ಮಲ್ಲಿ ಸುಮಾರಾಗಿ ಹುಡುಗರು ವಿದ್ಯಾರ್ಥಿಗಳು ಕಲಿತವ್ರೇ ಬಹಳಷ್ಟು ನಮ್ಮ ಊರಾಗ ಈ ಒಕ್ಕಲತನಕ್ಕೆ ಬಂದಾರ. ಭಾಳಷ್ಟು ಜನ ನಾವು ಬೇರೆ ಇದ್ದವ್ರನ್ನ ನಾವು ಬೇರೆ ಗ್ರಾಮಕ್ಕೆ ಹೋಲಿಸಿರ ನಮ್ಮೂರ ಅದಕ್ಕೆ ತದ್ವಿರುದ್ಧವಾಗೈತೆ ಅಂತ ಹೇಳಕ್ಕೆ ನಾ ಭಾಳಷ್ಟು ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬಾ ಚೆನ್ನಾಗಿ ನಮಗೆ ವಿವರವಾದ ಮಾಹಿತಿಯನ್ನ ನೀಡಿದ್ರಿ ಕೆ ಟಿ ಪಾಟೀಲ್ ಅವರೇ. ಈಗ ನಾವೇ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ, ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಶಿ ಗ್ರಾಮ ಇದು. ಈ ಚಿಕ್ಕ ಸಂಶಿ ಗ್ರಾಮಕ್ಕೆ ಬಂದಾಗ ಇಷ್ಟೊಂದು ನಮಗೆ ವಿವರವಾದ ಮಾಹಿತಿಯನ್ನ ನೀಡಿ ಈಗ ತಾವು ಹೇಳೋದು ಒಂದು ತಮ್ಮ ಅನುಭವವನ್ನು ಹಂಚಿಕೊಳ್ಳೋದು ನೋಡಿದ್ರೆ ನಾವು ಕೃಷಿ ಮಾಡಬೇಕು ಅನ್ನುವಷ್ಟು ನಮಗೆ ಅಲ್ಲಿವರೆಗೆ ನಮಗೆ ತಾವು ಸಂದರ್ಶನದಲ್ಲಿ ಮಾಹಿತಿಯನ್ನ ವಿವರವಾಗಿ ಕೊಟ್ಟಿದ್ರೆ ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ವಿಜಯಪುರ ಆಕಾಶವಾಣಿ ಪರವಾಗಿ ಮತ್ತು ರೈತ ಬಾಂಧವರ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಶಿ ಗ್ರಾಮದ ಹಿರಿಯ ರೈತರಾದ ಕೆಟಿ ಪಾಟೀಲ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದಿರಿ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಹೊಲಕ ಬಂಗಾರದಂಥ ಬೇಡಿ ಬೇಡಿಯುದಕ ತಿಪ್ಪಿ ಗೊಬ್ಬರ ಹಾಕು